ಆಗಲೇ ಮಾರಣಾಂತಿಕ ರೋಗಗಳಿಂದ ಮಕ್ಕಳಿಗೆ ಸುರಕ್ಷೆ ಸಿಗುತ್ತೆ. 5 ವರ್ಷ 7 ಸಾರಿ ತಪ್ಪಬಾರದು ಲಸಿಕೆ ಒಮ್ಮೆ ಕೂಡ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದ ಆವರಣದಲ್ಲಿ ಇದೇ ತಿಂಗಳ 26, 27 ಮತ್ತು 28ರಂದು ಹಮ್ಮಿಕೊಳ್ಳಲಾಗಿರುವ ಹಣ್ಣು ಮತ್ತು ಆಹಾರ ಮೇಳ 2025ರ ಕುರಿತು ಕೇಂದ್ರದ ವಿಜ್ಞಾನಿಗಳಾದ ಡಾ ರುದ್ರೇಗೌಡ ಮತ್ತು ಡಾ ಆರ್ ಗಿರೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಲೆ ಶಿವಮೊಗ್ಗ, ಐಸಿಆರ್ನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಜತ ಒಂದು ಸಂಭ್ರಮದ ಈ ಒಂದು ಸಂಭ್ರಮಾಚರಣೆಯ ಒಂದು ಸಂದರ್ಭದಲ್ಲಿ ಹಣ್ಣು ಮತ್ತು ಆಹಾರ ಮೇಳ ದಿನಾಂಕ 26, 27, 28 ಇದೇ ತಿಂಗಳ ಏಪ್ರಿಲ್ ತಿಂಗಳ 26, 27, 28ರಂದು ಹಮ್ಮಿಕೊಳ್ಳಲಾಗಿದೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಆವರಣದಲ್ಲಿ. ಈಗ ನಮ್ಮ ಜೊತೆ ಡಾಕ್ಟರ್ ರುದ್ರೇಗೌಡ, ಬೇಸಾಯ ಶಾಸ್ತ್ರ ತಜ್ಞರು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ, ಹಾಗೂ ಡಾಕ್ಟರ್ ಆರ್ ಗಿರೀಶ್ ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರು ನಮ್ಮ ಜೊತೆಗಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ತೆ. ಹೇಳಿ, ಈ ಒಂದು ಆಹಾರ ಮತ್ತು ಹಣ್ಣು ಮೇಳದ ವಿಶೇಷ ಒಂದು ಸಂದರ್ಭದಲ್ಲಿ, ಯಾಕಂತಂದ್ರೆ ಪ್ರತಿ ವರ್ಷ ಕೂಡ ತಾವು ಮಾಡ್ತೀರಾ ಈ ಒಂದು ಮೇಳ ಹಮ್ಮಿಕೊಳ್ತೀರಾ, ಆದರೆ ಇದರಲ್ಲಿ ವಿಶೇಷವಾಗಿ ಈಗ ರಜತ ಒಂದು ಸಂಭ್ರಮದ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ಒಂದು ರಜತ ಸಂಭ್ರಮದಲ್ಲಿ ಏನ್ ವಿಶೇಷತೆ ಇದೆ ಅಂತ ಹೇಳ್ತೀರಾ? ಸರ್, ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮೊದಲನೇ ಸ್ಟಾರ್ಟ್ ಆಗಿ 2000ರಲ್ಲಿ ಸರ್, ಈಗ ನಮಗೆ ಸುಮಾರು 25 ವರ್ಷ ಆಯ್ತು ಸರ್. 25 ವರ್ಷ ಫಸ್ಟ್ 2000ರ ಪ್ರಥಮ ಹಂತದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಕಾರ್ಯನಿರ್ವಹಿಸಿತ್ತು. ಅದನಂತರ 2014ರಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ಅದರ ಅಡಿಯಲ್ಲಿ ಕೆಲಸ ನಿರ್ವಹಿಸಿದೆ ಸರ್. ಏನಂತಂದ್ರೆ ಸರ್, ನಮಗೆ ಈ ಒಂದು ರಜತ ಮಹೋತ್ಸವದ ಮುಖ್ಯ ಏನಂತಂದ್ರೆ ನಮ್ದು 25 ವರ್ಷ ಆಗಿದೆ, ನಮ್ದು ಕೆವಿಕೆ ಸ್ಟಾರ್ಟ್ ಆಗಿ ಸರ್. ಸೊ ಹಂಗಾಗಿ ನಾವು ಏನಂತಂದ್ರೆ 25 ವರ್ಷದಲ್ಲಿ ಈ ಒಂದು ಕೆವಿಕೆಯಲ್ಲಿ ತೊಡಗಿಕೊಂಡಂತಹ ಎಲ್ಲಾ ಸಿಬ್ಬಂದಿಗಳಿಗೂ ಮತ್ತೆ ರೈತರಿಗೂ ಮತ್ತೆ ನಮ್ಮ ಕೆವಿಕೆಯಿಂದ ನಾವೆಲ್ಲ ಏನಂತಂದ್ರೆ ಈ ಮುಂಚೂಣಿ ಪ್ರಾತ್ಯಕ್ಷತೆ ಇರಬಹುದು ಅಥವಾ ಆಮೇಲೆ ಕ್ಷೇತ್ರ ಪ್ರಯೋಗಗಳಿರಬಹುದು, ತರಬೇತಿಗಳಿರಬಹುದು, ಈ ತರ ನಾವು ನಾನಾ ಒಂದು ಏನಂತಂದ್ರೆ ನಮ್ಮ ಅಚೀವ್ಮೆಂಟ್ಸ್ ಅಂತ ಏನಂತಂದ್ರೆ ನಾವು ಏನು ಒಂದು ಗುರಿ ಸಾಧೇವೆ ಸಾಧನೆ ಮಾಡೇವೆ. ಸೊ ಆ ಅಂತ ಗುರಿ ಸಾಧನೆಯ ಬಗ್ಗೆ ಈ ಒಂದು ಮೇಳದಲ್ಲಿ ವಿಶೇಷತೆ, ನಂತರ ಅದರ ಒಂದು ವಿಶೇಷತೆಯನ್ನು ನಮ್ಮ ಗಿರೀಶ್ ಅವರು ಸಹ ಹೇಳ್ತಾ ಇದ್ದಾರೆ ಸರ್. ಡಾಕ್ಟರ್ ಗಿರೀಶ್ ಅವರೇ, ಏನು ಈ ಒಂದು ರಜತ ಸಂಭ್ರಮದ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಹೇಳೋದಾದ್ರೆ ಹಣ್ಣು ಮತ್ತು ಆಹಾರ ಮೇಳದಲ್ಲಿ ನಾವು ಏನು ಕಾಣಬಹುದು, ಆಮೇಲೆ ಇದು ಎಷ್ಟನೇ ಮೇಳ ಅಂತ ಹೇಳ್ತೀರಾ? ಇಷ್ಟೊತ್ತು ನಮ್ಮ ರುದ್ರೇಗೌಡರು ಹೇಳ್ದಾಗೆ 25 ವರ್ಷ ನಾವು ಕೃಷಿ ಮೇಳ ಅಂತ ಪ್ರತಿ ವರ್ಷ ಮಾಡ್ತೀವಿ. ಸೊ ಅದು ಯೂಶಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಜಾಸ್ತಿ ಮಾಡ್ತೀವಿ. ಸೊ ಕೃಷಿ ಮೇಳದಲ್ಲಿ ನಾವು ರೈತರಿಗೆ ಪರಿಕರಗಳಾಗಿರ್ಬೋದು ಅಥವಾ ತಾಂತ್ರಿಕತೆಗಳಾಗಿರ್ಬೋದು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ವಿ. ಬಟ್ ಈ ವರ್ಷ ನಾವು ಈ ಶಿವಮೊಗ್ಗ ಜಿಲ್ಲೆ ಭಾಗದಲ್ಲಿ ರೈತರು ಬೆಳೀತಿರುವಂತಹ ಹಣ್ಣುಗಳು ಪ್ರಮುಖವಾಗಿ ಏನು ಹಣ್ಣಿನ ಬೆಳೆಗಳು ಬೆಳೀತಿದ್ದೀವಿ, ಜೊತೆಗೆ ಇನ್ನ ಯಾವ ಹಣ್ಣುಗಳು ನಮ್ ಬೆಳೆಯೋದಕ್ಕೆ ಅವಕಾಶ ಇದೆ, ಸೊ ಈ ಒಂದು ಹಣ್ಣುಗಳನ್ನ ಕುರಿತು ನಾವು ರೈತರಿಗೆ ಮಾಹಿತಿ ಕೊಡಬೇಕು ಅನ್ನೋ ವಿಶೇಷತೆಯಲ್ಲಿ ಈ ವರ್ಷ ನಾವು ಈ ಹಣ್ಣು ಮೇಳ ಅಂತಾನೆ ಮಾಡ್ತಿರುವಂತದ್ದು. ಆ ಹಣ್ಣು ಮೇಳ ಜೊತೆಗೆ ಬೆಳೆಯುವಂತ ಹಣ್ಣುಗಳನ್ನ ಆಹಾರ ಪದಾರ್ಥಗಳಾಗಿ ನಾವು ಯಾವ ರೀತಿ ಮೌಲ್ಯವರ್ಧನೆ ಮಾಡಬಹುದು ಅಂತ. ಸೊ ಹಂಗಾಗಿ ಅದನ್ನೇ ಒಂದು ಶೀರ್ಷಿಕೆ ಇಟ್ಕೊಂಡು ನಾವು ಈ ವರ್ಷ ಹಣ್ಣು ಮತ್ತೆ ಆಹಾರ ಮೇಳ ಅಂತಾನೆ ನಾವು ಈ ಬೇಸಿಗೆ ಕಾಲದಲ್ಲಿ ಎಸ್ಪೆಷಲಿ ಬೇಸಿಗೆ ನಮ್ಗೆ ಹೆಚ್ಚಾಗಿ ಹಣ್ಣುಗಳೇ ಜಾಸ್ತಿ ಸಿಗೋದು. ಸೊ ಹಂಗಾಗಿ ಈ ಬೇಸಿಗೆಯಲ್ಲಿ ಹಣ್ಣು ಸೂಕ್ತವಾದ ಸಮಯ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆ ನಮ್ಮಲ್ಲಿ ಯಾವ್ಯಾವ ಹಣ್ಣುಗಳು ಬೆಳೀತಿದ್ದಾರೆ ಆ ಹಣ್ಣುಗಳ ಒಂದು ಪ್ರಾಮುಖ್ಯತೆ ಏನಿದೆ, ಜೊತೆಗೆ ಆ ಹಣ್ಣುಗಳು ನಮ್ಮ ಜಿಲ್ಲೆಗೆ ಸೂಕ್ತ ಆದ ಹಣ್ಣುಗಳು ಯಾವ ಬರ್ತವೆ ಅನ್ನೋದನ್ನ ಉದ್ದೇಶ ಇಟ್ಕೊಂಡು ಈ ಒಂದು ಹಣ್ಣು ಮತ್ತೆ ಆಹಾರ ಮೇಳನ ಆಯೋಜನೆ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿರುವಂತದ್ದು. ಈಗ ಹಣ್ಣು ಮತ್ತು ಆಹಾರ ಮೇಳ ಅಂತ ಹೇಳಿದ್ರಿ, ಇದರಲ್ಲಿ ಈಗ ಪೂರ್ವಭಾವಿಯಾಗಿ ಒಂದು ಶಿವಮೊಗ್ಗ ಜಿಲ್ಲೆಯ ಒಂದು ಭಾಗದ ಮಲೆನಾಡು ಪ್ರದೇಶದ ಸಾಗರ, ಸೊರಬ, ಹೊಸನಗರ ಆ ಕಡೆ ಹಣ್ಣು ಬೆಳೀತಕ್ಕಂತ ರೈತರಿಗೆ ಏನಾದರೂ ತಾವು ಕೃಷಿ ವಿಜ್ಞಾನದಲ್ಲಿ ಕರೆದ್ಬಿಟ್ಟು ಯಾವ ಹಣ್ಣು ಬೆಳಿತೀರಿ ಯಾವ ಒಂದು ಇದೆ ಅಂತ ಆತರದ ಏನಾದ್ರೂ ಅವರು ಒಂದು ಮಾಹಿತಿ ಪಡ್ಕೊಂಡಿದ್ದೀರಾ ಮೊದಲನೇ ಪೂರ್ವಭಾವಿಯಾಗಿ? ಜೊತೆಗೆ ಈಗ ಆಹಾರ ಮೇಳ ಕುರಿತು ನಾವು ಏನಂತೀವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಇದರಲ್ಲಿ ಹೇಗೆ ಅವರು ಯಾವ ರೀತಿಯಿಂದ ಪೂರ್ವಭಾವಿಯಾಗಿ ಒಂದು ಸ್ಪರ್ಧೆ ಪಾಕ ಸ್ಪರ್ಧೆ ಮಾಡತಕ್ಕಂಥದ್ದು ಆ ತರದ ಏನಾದ್ರೂ ಹಮ್ಮಿಕೊಂಡಿದೀರಾ ಸರ್? ಹೌದು, ಈ ಒಂದು ಮೇಳದಲ್ಲಿ ಆಹಾರ ಹೇಳ್ತಿದ್ವಲ್ಲ, ಈ ಆಹಾರ ಒಂದು ಅದು ಸೂಕ್ತವಾಗಿ ನಾವು ನೀವು ಹೇಳ್ದಾಗೆ ಮೌಲ್ಯವರ್ಧನೆ ಕುರಿತು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅವರು ವಿಶೇಷವಾಗಿ ತಯಾರಿಸುವಂತ ಪಾಕ ಸ್ಪರ್ಧೆಗಳು, ಸೊ ಅದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಸೊ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳವರು ಆಗಿರ್ಬೋದು, ಅವರು ವಿಶೇಷವಾಗಿ ಏನಾದ್ರೂ ಈ ಒಂದು ತಿಂಡಿ ತಿನಿಸುಗಳೇನಾದ್ರೂ ಮಾಡ್ತಿದ್ರೆ ಈ ಹಣ್ಣುಗಳು ಬೆಳ್ಕೊಂಡು ಅಂತವ್ರಿಗೆ ಒಂದು ಪಾಕ ಸ್ಪರ್ಧೆ ಒಂದು ಆಯೋಜನೆ ಮಾಡೋದಕ್ಕೆ ನಾವು ಒಂದು ರೂಪುರೇಷೆ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಪಾಕ ಸ್ಪರ್ಧೆನೂ ಒಂದಿರುತ್ತೆ, ಜೊತೆಗೆ ಹಣ್ಣುಗಳು ಅಂತ ಬಂದ್ರೆ ತಳಿಗಳಿದಾವೆ, ಸಾಕಷ್ಟು ತಳಿಗಳು ಹಣ್ಣುಗಳಲ್ಲಿದ್ದಾವೆ. ಸೊ ಈ ಹಣ್ಣುಗಳನ್ನ ಬೇರೆ ಬೇರೆ ಕಡೆಯಿಂದನೂ ಎಲ್ಲಾ ತಳಿಗಳನ್ನು ಆದಷ್ಟು ತರಿಸಿ ನಾವಿಲ್ಲಿ ರೈತರಿಗೆ ತೋರಿಸೋದಕ್ಕೋಸ್ಕರನೇ ಒಂದು ಮಳಿಗೆಗಳನ್ನ ಏರ್ಪಡಿಸೋದು ಅಂತಾನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಸೇವನೆ, ಯಾಕಂದ್ರೆ ಟೇಸ್ಟ್ ನಾವು ಯಾವತ್ತು ನೋಡಿದ ತಕ್ಷಣ ನಮ್ಗೆ ಹಣ್ಣು ಹೆಂಗಿದೆ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಅಷ್ಟು ಹಣ್ಣುಗಳನ್ನ ನಾವು ಇಲ್ಲಿ ನೇರವಾಗಿ ರೈತರು ಬಂದವ್ರಿಗೆ ತಿನ್ನೋದಕ್ಕೆ ಕೂಡ ಒಂದು ಅವಕಾಶ ಮಾಡ್ಕೊಡ್ತಿದ್ವಿ. ಈಗ ಹಲ್ಸಾಗಿರ್ಬೋದು, ಮಾವಾಗಿರ್ಬೋದು, ಮಾವು ಅಂದಿದ ತಕ್ಷಣ ಆಲ್ಫೆನ್ಸ್ ಅಂತ ಒಂದು ವೆರೈಟಿ ಹೇಳ್ಕೊಡ್ತೀವಿ. ಸೊ ಅದ್ರದ್ದು ಟೇಸ್ಟ್ ನಾವ್ ಇವಾಗ ತಿಂತಿದ್ದೀವಿ ಮಾರ್ಕೆಟ್ ಅಲ್ಲಿ, ಬಟ್ ಅದರದ್ದೇ ಆದಂತ ಕೆಲವು ತಳಿಗಳು ಇದಾವೆ, ಕೆಲವು GI ಇಂಡಿಕೇಟರ್ ಇದಾವೆ. ಸೊ GI ಟ್ಯಾಗ್ ಇರೋ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಲ್ಲಿ ಈಗ ನಮ್ಮ ಉತ್ತರ ಕನ್ನಡಕ್ಕೆ ಹೋದ್ರೆ ಒಂದು ಮಾವು ತಳಿ GI ಇದೆ, ಅದೇ ನಮ್ದೇ ಶಿರಸಿ ಸಾಗರ ಹೊಸನಗರ ತಗೊಂಡ್ರೆ ಅಲ್ಲಿ ನಮ್ದು ಅಪ್ಪೆ ಮಿಡಿ ಮಾವು ಇದೆ, ಅದು ಮಿಡಿ ಮಾವು ನಾವು ಉಪ್ಪಿನಕಾಯಿಗೆ ಶ್ರೇಷ್ಠ ಇದಾವೆ. ಸೊ ಅಂತವನ್ನೆಲ್ಲಾನು ನಾವಿಲ್ಲಿ ಮಳಿಗೆಗಳಲ್ಲಿ ಪ್ರದರ್ಶನ ಕೊಟ್ಟು ಟೇಸ್ಟ್ಗೂ ಸವಿಯೋದು ಕೂಡ ಕೊಟ್ಟು ಕೊಳ್ಳೋರ್ಗೂ ಒಂದು ಅವಕಾಶ ಮಾಡ್ತಿದ್ದೀವಿ. ನಮ್ಮ ಮನೆಗೆ ತಗೊಂಡು ಹೋಗ್ಬೇಕಲ್ವಾ, ಸೊ ಅಂತದಕ್ಕೂ ಮಾರಾಟ ವ್ಯವಸ್ಥೆ ಕೂಡ ಮಾಡ್ಕೊಡ್ತಾ ಇದೀವಿ. ಕಾಡಂಚಿನಲ್ಲಿ ಇರ್ತಕ್ಕಂತ ನಮ್ಮ ಬುಡಕಟ್ಟು ರೈತ ಬಾಂಧವರು ಅವರಿಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೀರಾ? ಹೌದು, ಸದ್ಯದ ಒಂದು ಪರಿಸ್ಥಿತಿ ಸೀಸನ್ ಅಲ್ಲಿ ಈ ಒಂದು ಋತುವಿನಲ್ಲಿ ಕಾಡಲ್ಲಿ ಕೆಲವೊಂದು ನಮ್ಗೆ ಅದು ಎಲ್ಲೂ ಬೆಳೆದೇ ಇರ್ತಕ್ಕಂತ ಒಂದು ಹಣ್ಣುಗಳಿರ್ತವೆ, ಮೈನರ್ ಫ್ರೂಟ್ಸ್. ಹೌದು, ಅಂತವ್ರನ್ನ ಅಂತ ರೈತರನ್ನ ಅಥವಾ ಅಂತ ಬುಡಕಟ್ಟು ಜನರನ್ನ ಗುರುತಿಸಿ ಅವರಿಗೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮ ಒಂದು ಈ ಮೇಳದಲ್ಲಿ? ಸರ್, ಇದ್ರಲ್ಲಿ ಅದೇ ನಾವು ಈಗ ಹೇಳ್ದಾಗೆ ಒಂದು ಗೆಡ್ಡೆ ಗನ್ಸು ಇದಾವೆ, ಗೆಡ್ಡೆ ಗನ್ಸ್ಗೆ ನಾವು ಈಗ ಆಲ್ರೆಡಿ ಒಂದ್ಸತಿ ಮಾತಾಡಿದೀವಿ. ಸೊ ಅದ್ರದ್ದೇ ಒಂದು ಜನಾಂಗ ಒಂದು FPO ರಚನೆ ಆಗಿದೆ, ಆ ಒಂದು ಬುಡಕಟ್ಟು ಜನಾಂಗದ್ದೆ. ಸೊ ಅವ್ರನ್ನ ಒಂದು ಕರೆಸಿ ಇಲ್ಲಿ ಮಳಿಗೆ ಮಾಡಿಸೋ ಅಂತ ವ್ಯವಸ್ಥೆ ಒಂದು ಮಾಡಕ್ಕೆ ಮಾಡ್ತಾ ಇದೀವಿ. ಜೊತೆಗೆ ಈಗ ನೀವ್ ಹೇಳ್ದಾಗ ಹಣ್ಣಿನ ಅಂತ ಬಂದ್ರೆ ಕಿರು ಹಣ್ಣುಗಳು ಅಂತ ಇದಾವೆ, ಮೈನರ್ ಫ್ರೂಟ್ಸ್ ಅಂತ, ಯಾಕಂದ್ರೆ ನೆಗ್ಲೆಕ್ಟೆಡ್ ಫ್ರೂಟ್ಸ್ ಒಂದ್ ಕಡೆ, ಕಿರು ಹಣ್ಣುಗಳು ಒಂದ್ ಕಡೆ. ಅಂದ್ರೆ ನಾವಿನ್ನೂ ಅದನ್ನ ಬಳಕೆ ಮಾಡ್ತಿಲ್ಲ, ಸೀಸನಲ್ ಕಾಡಲ್ಲಿ ಹಾರ್ವೆಸ್ಟ್ ಮಾಡ್ತಾರೆ, ಸಿಗ್ತವೆ, ಸ್ವಲ್ಪ ತಿಂತೀವಿ. ನೀವ್ ಹೇಳ್ದಾಗ ಅಂತವಕ್ಕೂ ಈಗ ನೀವ್ ಹೇಳ್ದಂಗೆ ಒತ್ತು ಕೊಟ್ಟು ಎಲ್ಲಿ ಅವಕಾಶ ಸಿಗತ್ತೆ ಅಂತ ಹಣ್ಣುಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಒಂದು ಇಡುವಂತ ವ್ಯವಸ್ಥೆನೂ ಮಾಡ್ತಿದ್ವಿ. ಈಗ ಆರಂಭದಲ್ಲಿ 26ನೇ ತಾರೀಕಿಗೆ ಏನ್ ಮಾಡ್ತಾ ಇದ್ದೀರಾ? ಸರ್, 26ನೇ ತಾರೀಕು ಮೊದಲನೇ ದಿವಸ, ಅಲ್ಲಿ ಸಾಕಷ್ಟು ನಾವು ಈಗ ಹೇಳ್ದಾಗೆ ಮೇಳದ ವಿಶೇಷತೆಗಳು ಬಂದ್ರೆ ಎಲ್ಲಾ ತರ ಹಣ್ಣುಗಳು ಮೌಲ್ಯವರ್ಧನೆ ಮತ್ತೆ ಮಾರಾಟಕ್ಕೆ ವ್ಯವಸ್ಥೆ ಇದೆ. ಜೊತೆಗೆ ಗೆಡ್ಡೆ ಗನ್ಸ್ಗಳು ಇಷ್ಟೊತ್ತು ಹೇಳಿದಾಗ ಅದರದ್ದು ಪ್ರದರ್ಶನ ಮತ್ತೆ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿದೀವಿ. ಮತ್ತೆ ಇನ್ನೂ ಒಂದು ಜೇನು ಪಾರ್ಕ್ ಅಂತ ಮಾಡಿದೀವಿ ನಮ್ಮಲ್ಲಿ. ಸೊ ಆ ಜೇನು ಪಾರ್ಕ್ ಒಂದ್ ಕಡೆ ಮಾಹಿತಿ ಹೌದೌದೌದು ಮೇಳಕ್ಕೆ ಅಂತಾನೆ ಈ ಒಂದು ಟೈಮ್ ಅಲ್ಲಿ ನಾವು ಹೊಸದಾಗ ಒಂದು ಮಾಡಿದ್ವಿ, ಒಂದು ಪ್ರಾತ್ಯಕ್ಷಿಕ ಘಟಕ ಅಂತಾನೆ ಮಾಡಿದೀವಿ. ಸೊ ಅಲ್ಲಿ ನಾವು ನಮ್ಮ ಜೇನು ಸಾಕಾಣಿಕೆ ಏನ್ ಮಾಡ್ತಿದೀವಿ ಆ ಒಂದು ತಳಿನ ಪ್ರದರ್ಶನ ಅಂದ್ರೆ ರೈತರಿಗೆ ನೇರವಾಗಿ ಮಾಹಿತಿ ಕೊಡೋದಕ್ಕೆ ಪೆಟ್ಟಿಗೆಗಳನ್ನ ತೋರಿಸ್ಕೊಡುವಂತದ್ದು, ಮತ್ತೆ ಮಕ್ಕಳಿಗೆ ಎಜುಕೇಶನ್ ಪರ್ಪಸ್, ಎಸ್ಪೆಷಲಿ ಜೇನು ಅಂದ್ರೆ ಏನು, ಅದರಿಂದ ಪರಾಗಸ್ಪರ್ಶ ಹೆಂಗಾಗತ್ತೆ, ಸೊ ಆ ಪರಾಗಸ್ಪರ್ಶದಿಂದ ನಮ್ಗೆ ಪ್ರಕೃತಿ ಹೆಂಗೆ ಸಪೋರ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆನು ಮಕ್ಕಳಿಗೂ ಈ ಒಂದು ಸಮ್ಮರ್ ಕ್ಯಾಂಪ್ಸ್ ಅಂತ ಹೇಳ್ತೀವಲ್ಲ ಈ ಬೇಸಿಗೆ ಶಿಬಿರಗಳು ಅಂತ ಹೇಳಿದಾಗ ಅದನ್ನು ಜೊತೆಗೆ ಇಟ್ಕೊಂಡು ಈ ಜೇನು ಮೇಳ ಜೇನು ಜೊತೆಗೆ ನಮ್ಮ ರೈತರು ಯಾರು ಜೇನು ಸಾಕಾಣಿಕೆ ಮಾಡ್ತಿದ್ದಾರೆ ರೈತರು ಈಗ ಅಂತವ್ರಿಗೆಲ್ಲ ಮಳಿಗೆಗಳನ್ನ ಕೂಡ ಕೊಡ್ತಾ ಇದೀವಿ. ಸೊ ಅಲ್ಲಿ ನೇರವಾಗಿ ಮಾರಾಟನೂ ಮಾಡ್ತಾರೆ, ಜೊತೆಗೆ ಅವ್ರ ಹತ್ರ ಇದ್ದಂತ ಮಾಹಿತಿಯನ್ನು ಕೂಡ ಹಂಚ್ಕೋತಾರೆ. ನಾವು ಎಲ್ಲಾ ಸ್ಟಾಲ್ಗಳಲ್ಲಿ ಎಲ್ಲ ವಿವಿಧ ತರದ ಹಣ್ಣುಗಳು ಸರ ಪ್ರದರ್ಶನ, ಮತ್ತೆ ಅದರ ಜೊತೆಗೆ ಮೌಲ್ಯವರ್ಧನೆ, ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹ ಏನಂತಂದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತ ತಾಕ್ ಮಾಡಿ ಸರ್, ಆಮೇಲೆ ರೈತರಿಗೂ ಸಹ ಏನಂತಂದ್ರೆ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಆಕ್ಚುಲಿ ಈಗ ನಾವು ಯಾಕಂದ್ರೆ ಈಗ ಬರೀ ಒಂದೇ ಅಡಿಕೆ ಬೆಳೆ ಇರ್ಬೋದು, ಭತ್ತ ಬೆಳೆ ಬೆಳೆದ್ರಿಂದ ನಷ್ಟ ಆಗ್ಬಿಡುತ್ತೆ, ಏನಾದ್ರು ರೋಗ ಆಗ್ತೋ ಕೀಟದ ಬಾಧೆ ಸಮಸ್ಯೆ ಆದ್ರೆ. ಸೊ ಈಗ ಒಂದು ಎಕರೆಯಲ್ಲಿ ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಯಾವ ತರ ಜೀವನವನ್ನು ನಡೆಸಬಹುದು, ಯಾಕಂದ್ರೆ ಈಗ ಬೇರೆ ಬರೀ ಒಂದೇ ಬೆಳೆಯನ್ನ ನೆಮ್ಕಂದ್ರೆ ಏನ್ ಸಮಸ್ಯೆ ಆಗ್ತತಿ, ಅಥವಾ ನಾವು ವಿವಿಧ ಬೆಳೆಗಳು ಅದ್ರ ಜೊತೆಗೆ ಕೃಷಿಯೇತರ ಒಂದು ಚಟುವಳಿಕೆ ಅಳ್ಕೊಂಡು ಆ ತರ ಒಂದು ಸಹ ಏನಂತಂದ್ರೆ ನಾವು ರೈತರಿಗೆ ತರಬೇತಿ ಜೊತೆಗೆ ಈ ಪ್ರದರ್ಶನ ಜೊತೆಗೆ ಸಹ ತರಬೇತಿಯನ್ನು ಕೊಡ್ತೇವೆ. ಮತ್ತೆ ನಾವು ಡೆಮೋ ಅಂದ್ರೆ ಮಾಡೆಲ್ ಯೂನಿಟ್ಸ್ ಗಳನ್ನು ಮಾಡಿದ್ದೇವೆ ಸರ್ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲಾ ತರದ, ಈಗ ನಮ್ಮ ಗಿರೀಶ್ ಅವರು ಹೇಳಿದಂಗೆ ಜೇನು ಸಾಗಾಣಿಕೆ ಇರ್ಬೋದು, ಅರ್ಕಿಡ್ ಇರ್ಬೋದು, ಅನಂತರ ಮೇವಿನ ಬೆಳೆಗಳು, ವಿವಿಧ ಮೇವಿನ ಬೆಳೆಗಳು, ಸಾಗಿರತಕ್ಕಂಥ ವಿವಿಧ ಹಣ್ಣಿನ ಬೆಳೆಗೆ ಇರಬಹುದು, ಆಮ್ಯಾಗೆ ವಿವಿಧ ತರಹದ ಕುರಿಗಳ ಸಾಗಾಣಿಕೆ, ಆಡು ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇದೆ, ಆಮ್ಯಾಗೆ ಫಿಶ್ ರೇರಿಂಗ್ ಇದೆ, ಆಮ್ಯಾಗೆ ಅಜೋಲಾ ಪ್ರೊಡಕ್ಷನ್ ಈ ತರ ಸರಿ ಎಲ್ಲಾ ತರಹದ ಒಂದು ಏನಂದ್ರೆ ಡೆಮೋ ಯೂನಿಟ್ಸ್ ಲೈವ್ ಆಗಿ ಜೀವಂತವಾಗಿ ಇರುವಂತ ಎಲ್ಲಾ ಒಂದು ಏನಂತಂದ್ರೆ ಈ ಡೆಮೋ ಯೂನಿಟ್ಸ್ ಗಳನ್ನು ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವೇನಂದ್ರೆ ಅಳವಡಿಕೆ ಮಾಡಿಕೊಂಡೆ ಸರ್. ಸೊ ರೈತರು ಸಹ ಈ ಒಂದು ಹಣ್ಣಿನ ಮೇಳದ ಹಣ್ಣು ಮತ್ತು ಹಾರದ ಮೇಳ ಅದರ ಜೊತೆಗೆ ಈ ಒಂದು ಜೀವಂತ ಇರುವಂತಹ ಒಂದು ಡೆಮೋ ಯೂನಿಟ್ಸ್ ಅನ್ನು ನೋಡಿಕೆ ಅಂದ್ರೆ ಅವರಿಗೆ ಏನಂತಂದ್ರೆ ಮನವರಿಕೆ ಆಗೋಸ್ಕರ, ಯಾಕಂದ್ರೆ ನಾವು ಜಸ್ಟ್ ಬಾಯಲ್ಲಿ ಹೇಳೋದಕ್ಕಿಂತ ಎಲ್ಲಾ ಯೂನಿಟ್ಸ್ ಕೊಟ್ಕೊಂಡು ಮತ್ತೆ ಈ ಎಷ್ಟು ಆದಾಯ ಬರುತ್ತದೆ, ಈಗ ಬರೇ ಭತ್ತ ಬೆಳೆದ್ರೆ ಎಷ್ಟು, ನಾವು ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಎಷ್ಟು ಆದಾಯ ಬರು, ಆ ತರ ಸಹ ನಾವು ಒಂದು ತರಬೇತಿ ಸಹ ನಾವು ಕೊಡ್ತಾ ಇದ್ದೇವೆ ಸರ್ ಈ ಒಂದು ಮೇಳದಲ್ಲಿ. ಸರ್ ಕೊನೆಯ ದಿನ 28 ಏಪ್ರಿಲ್ ಏನು ಅವತ್ತಿನ ದಿವಸ ಆ ದಿನದ ಒಂದು ವಿಶೇಷತೆ ಮತ್ತೆ ಈಗ ಸಾರ್ವಜನಿಕರಿಗೆ ಈ ದಿವಸ ಈ ತಾಲೂಕಿನವರು ಈ ದಿವಸ ಈ ತಾಲೂಕಿನವರು ಆತರ ಏನಾದ್ರೂ ನೀವು ವಿಂಗಡಣೆ ಮಾಡಿ ಅಥವಾ ವಿಭಾಗಗಳನ್ನ ಮಾಡಿ ಅವರಿಗೆ ಈ ಒಂದು ಮೇಳ ನೋಡ್ತಕ್ಕಂಥದ್ದು ಈ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಆತರ ಏನಾದ್ರು ಮಾಡ್ಕೊಟ್ಟಿದ್ದೀರಾ ಸರ್? ಈಗ ಸದ್ಯಕ್ಕೆ ಸರ್ ಅಂತ ಅವಕಾಶಗಳಿಗೆ ನಮ್ಮಲ್ಲಿ ಇದಿರ್ಲಿಲ್ಲ, ಬಟ್ ಪ್ರಚಾರ ಎಲ್ಲ ಕಡೆ ಮಾಡ್ತಿದ್ದೀವಿ. ಪ್ರಚಾರ ಎಲ್ಲ ಕಡೆ ಮಾಡಿ ಸಾಕಷ್ಟು ಈ NGOಗಳಿದಾವೆ, ಡಿಪಾರ್ಟ್ಮೆಂಟ್ ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಮತ್ತೆ ನಮ್ಗೆ ಸಹಕಾರಿಯಾಗುವಂತ ಎಲ್ಲ ಸಂಘ ಸಂಸ್ಥೆಗಳು, ನಬಾರ್ಡ್ ಅವರಾಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ನಮ್ ಶಿವಮೊಗ್ಗ, ಮತ್ತೆ NRLM ಕೃಷಿ ಸಂಜೀವಿನಿ ಇವರೆಲ್ಲರೂ ಇದಾರೆ, ಅವ್ರ ಕಡೆಯಿಂದ ಎಲ್ಲ ಕಡೆನು ಪ್ರಚಾರ ಮಾಡಿಸ್ತಿದ್ದೀವಿ. ಸೊ ಇದರಲ್ಲಿ ಒಂದು ಅಂತಂದ್ರೆ ಇದು ವರ್ಷದ ಪ್ರಾರಂಭ ಇದೆ ಆಕ್ಚುಲಿ. ಸೊ ಹಂಗಾಗಿ ಈ ಮೇಳಕ್ಕೆ ನಾವು ರೈತರು ಬರೋದಕ್ಕೆ ಅವಕಾಶ ಮುಕ್ತವಾಗಿ ಬಿಟ್ಬಿಟ್ಟಿದ್ವಿ. ಅಂದ್ರೆ ರೈತರ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟೇನು ಬರ್ಬೋದು, 3 ದಿವಸದಲ್ಲಿ ಯಾವಾಗಾದ್ರೂ ಬರ್ಬೋದು. ಬಟ್ ಕೆಲವು NGOಗಳು ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸಾಕಷ್ಟು ಜನಕ್ಕೆ ಪ್ರಮೋಟ್ ಮಾಡ್ಕೊಡಿ ಅಂತೆಲ್ಲ. ಸೊ ಹಂಗಾಗಿ ರೈತರು ಮುಕ್ತವಾಗಿ ಎಷ್ಟು ಜನ ಬಂದ್ರೆ ಬರ್ಬೋದು. ಮತ್ತೆ ಇನ್ನೊಂದು ಅಂದ್ರೆ ಇದು ಮಾರಾಟಕ್ಕೆ ವ್ಯವಸ್ಥೆ ಮಾಡ್ತಿರೋದ್ರಿಂದ ಜಾಸ್ತಿ ನಾವು ರೈತರಿಗೆ ಒಂದು ಮಾಹಿತಿ ಕಾರ್ಯಕ್ರಮ, ಸೊ ಯಾವ್ಯಾವ ತಳಿಗಳು ಅದೆಲ್ಲ ಹೇಳ್ದಾಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಮತ್ತೆ ಮಾರಾಟಕ್ಕೆ ಮುಕ್ತವಾಗಿ ನಮ್ಮ ಶಿವಮೊಗ್ಗ ತಾಲೂಕು ಎಸ್ಪೆಷಲಿ ಸಿಟಿ ಪೀಪಲ್ ಅವ್ರಿಗಂತಾನೆ ತಾರಸಿ ಕೈ ತೋಟ ಆಗಿರ್ಬೋದು, ಯಾಕಂದ್ರೆ ಅವ್ರಿಗೆ ಸಿಟಿ ಮೇಲೆ ಪಟ್ಟಣದಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ತಾರಸಿ ಕೈ ತೋಟ. ಮತ್ತೆ ಉದ್ಯಾನ ಎಸ್ಪೆಷಲಿ ಉದ್ಯಾನ ಕೃಷಿ ಮಾಡೋದಕ್ಕೆ, ಮತ್ತೆ ಇತ್ತಲ ಕೈ ತೋಟ ಮಾಡೋದಕ್ಕೆ, ಇಂಥವು ಕೂಡ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಡಾಕ್ಟರ್ ರುದ್ರೇಗೌಡ ಅವರೇ, ಈಗ 26, 27, 28 ಏಪ್ರಿಲ್ ತಿಂಗಳು ಇದೇ ಒಂದು ತಿಂಗಳ ಒಂದು ಸಮಯದಲ್ಲಿ ಈಗ ರೈತ ಮತ್ತು ವಿಜ್ಞಾನಿಗಳ ಬಗ್ಗೆ ಚರ್ಚಾಗೋಷ್ಠಿಯಾಗಿ ಅಥವಾ ತಾಂತ್ರಿಕ ಒಂದು ಮಾಹಿತಿ ವಿನಿಮಯ ಮಾಡ್ಕೊಳ್ಳೋದಾದ್ರೆ ಏನೇನು ವಿಷಯಗಳ ಬಗ್ಗೆ ತಾವು? ಸರ್ ಅದೇ ರೈತರ ಮತ್ತೆ ತಾಂತ್ರಿಕ ಅಂದ್ರೆ ಪ್ರಮುಖವಾಗಿ ಹಣ್ಣುಗಳು ಸರ್, ಹಣ್ಣುಗಳಲ್ಲಿ ಬರುವಂತಹ ತಳಿಗಳು ಮತ್ತೆ ಅವು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ನಾವು ಯಾವ ಸುಧಾರಿತ ಬೇಸಾಯಗಳನ್ನ ಆಯ್ಕೆ ಮಾಡಬೇಕು, ಮತ್ತೆ ಅದರ ಮೌಲ್ಯವರ್ಧನೆ, ಯಾಕೆ ಮೌಲ್ಯವರ್ಧನೆ ಬಹಳ ಇಂಪಾರ್ಟೆಂಟ್ ಸರ್ ಈ ಕಾಲದಲ್ಲಿ ಮೌಲ್ಯವರ್ಧನೆ. ಸೊ ಅದರ ಒಂದು ತರಬೇತಿಯನ್ನು ಕೊಡ್ತೇವೆ, ಅದರ ಜೊತೆಗೆ ನಾವು ಗೆಡ್ಡೆ ಗೆಣಸುಗಳ ಬಗ್ಗೆಯೂ ಸಹ ಏನಂತಂದ್ರೆ ತರಬೇತಿ ಕೊಡ್ತೇವೆ, ಮತ್ತೆ ಅದರ ಬಗ್ಗೆ ಮೌಲ್ಯವರ್ಧನೆ. ನಂತರ ಈ ಒಂದು ನಮ್ಮ ಸಮಗ್ರ ಕೃಷಿ ಪದ್ಧತಿ ಬಗ್ಗೆಯೂ ಸಹ ಏನಂತಂದ್ರೆ ರೈತರಿಗೆ, ಮತ್ತೆ ಸಾವಯವ ಕೃಷಿ ಬಗ್ಗೆನೂ ಸಹ ಈ ತರ ಎಲ್ಲಾ ತರದ ತರಬೇತಿಗಳು ಸರ್ ಕೊಡ್ತಾ ಇರ್ತವೆ. ಮೊದ್ಲೇನಂದ್ರೆ ಮೇನ್ ಅಂದ್ರೆ ಹಣ್ಣು ಮತ್ತು ಗೆಡ್ಡೆ ಗೆಣಸು ಮತ್ತೆ ಹಾರ, ಅದನ್ನ ಯಾವ ತರ ನಾವು ಮೌಲ್ಯವರ್ಧನೆ ಮಾಡೋದು, ಸೊ ಅದ್ರ ಬಗ್ಗೆ 3 ದಿವಸನೂ ಸಹ ಏನಂತ ನಮ್ಮಲ್ಲಿ ತರಬೇತಿ ಇರ್ತದೆ. ಬೇರೆ ಬೇರೆ ಕಡೆಯಿಂದ ಧಾರವಾಡ ಇರಬಹುದು, ಬೆಂಗಳೂರು ಇರಬಹುದು, ಅಥವಾ ಬೇರೆ ಒಂದು ಸ್ಟೇಟ್ ಇಂದನೂ ಸಹ ಏನಂತಂದ್ರೆ ಒಂದು ಸಂಪನ್ಮೂಲಗಳ ವ್ಯಕ್ತಿಯನ್ನ ಕರೆಸಿ ರೈತರಿಗೆ ಮಾಹಿತಿನೂ ಸಹ ಕೊಡ್ತೇವೆ ಸರ್. ಈಗ ವಿಶೇಷವಾಗಿ ಈಗ ಬೇಸಿಗೆ ರಜಾ, ಈಗ ಮಕ್ಕಳಿಗೆಲ್ಲಾನು ಸ್ಕೂಲ್ ರಜಾ ಇದೆ, ಸೊ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡಿದ್ದೀರಿ ಸರ್, ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಈ ಮೇಳದಲ್ಲಿ ಭಾಗವಹಿಸುವುದು ಮತ್ತೆ ಈ ಮೇಳದಲ್ಲಿ ಬಂದು ಅವರು ಕೂಡ ನೋಡುವುದಕ್ಕೆ? ಅದೇ ಇಷ್ಟೊತ್ತ ಹೇಳಿದಾಗೆ ಮಕ್ಕಳಿಗೆ ಬೇಸಿಗೆ ರಜೆ ಶಿಬಿರಗಳಂತ ಈಗ ಹೆಂಗ್ ಮಾಡ್ತಿದೀವಿ ಅದನ್ನ ಕೃಷಿಗೆ ತೋಡಿಸ್ಕೊಂಡು ನಾವು ಮಕ್ಕಳಿಗೆ ಸ್ವಲ್ಪ ಕೃಷಿ ಬಗ್ಗೆ ಜ್ಞಾನ ಅರಿವು ಮೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಮೇಳದಲ್ಲಿ ಕೂಡ ಸಪೋರ್ಟ್ ಮಾಡ್ಕೊತಿದ್ದೀವಿ. ಸೊ ಇಷ್ಟೊತ್ತು ಹೇಳಿದಾಗೆ ನಮ್ಮಲ್ಲಿ ತಾಕಗಳಿದಾವೆ, ಪ್ರಾತ್ಯಕ್ಷಿಕ ತಾಕಗಳೇ ಮಾಡಿದ್ವಿ, ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಅಂದ್ರೆ ಮಕ್ಕಳಿಗೆ ತೋರಿಸಿ ಮಾಹಿತಿ ಕೊಡುವಂತದ್ದು. ಸೊ ಅದರಲ್ಲಿ ಪ್ರಾತ್ಯಕ್ಷಿಕ ತಾಕಗಳಾಗಿ ಇಷ್ಟೊತ್ತು ಹೇಳಿದಾಗ ಸಮಗ್ರ ಕೃಷಿ ಪದ್ಧತಿ ಇದೆ. ಸೊ ಅಲ್ಲಿ ಆಲ್ಮೋಸ್ಟ್ A to Z ನಮ್ಮ ಕೃಷಿಯಲ್ಲಿ ಏನಿದೆ ಸಮಗ್ರ ಕೃಷಿಯಲ್ಲಿ ಅಷ್ಟೂ ಡೆಮೋ ಯೂನಿಟ್ಸ್ ಇದಾವೆ. ಸೊ ಅದರಲ್ಲಿ ಜೇನು ಸಾಕಾಣಿಕೆ ನಾವು ಇಷ್ಟೋ ಬಿ ಪಾರ್ಕ್ ಮಾಡಿದೀವಿ, ಸೊ ಜೇನು ಬಗ್ಗೆ ಅರಿವು ಮೂಡಿಸೋದಕ್ಕೆ ಮಾಡ್ತಿದ್ದೀವಿ. ಮತ್ತೆ ಕುರಿ ಮತ್ತೆ ಕೋಳಿ ಸಾಕಾಣಿಕೆ ಘಟಕಗಳಿದಾವೆ, ಸೊ ಅಲ್ಲೂ ವಿವಿಧ ಜಾತಿ ಕೋಳಿ ತಳಿಗಳಾಗಿದ್ದಾವೆ, ಜೊತೆ ಕುರಿ ತಳಿಗಳಿದಾವೆ. ಸೊ ಆ ತಳಿಗಳ ಪ್ರಾಮುಖ್ಯತೆ ಏನು, ಅದು ಯಾವ ರೀತಿ ನಾವು ಬಳಕೆ ಮಾಡ್ಕೊತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಮತ್ತೆ ಜಲಕೃಷಿ, ಜನರಲ್ ಆಗಿ ಇವತ್ತು ಹೈಡ್ರೋಪೋನಿಕ್ಸ್ ಅಂತ ಮಾತಾಡ್ತೇವೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸಾಯಿಲ್ಲೆಸ್ ಕಲ್ಚರ್ ಇವತ್ತು ಅದ್ರ ಬಗ್ಗೆನೂ ಅರಿವು ಮೂಡಿಸ್ತಿದ್ದೀವಿ. ಸೊ ಹಂಗಾಗಿ ಜಲಕೃಷಿ ಬಗ್ಗೆ ಕೂಡ ಮಾಹಿತಿ ಇಟ್ಕೊಂಡಿದ್ದೀವಿ. ಜೊತೆಗೆ ನರ್ಸರಿ, ಯಾಕಂದ್ರೆ ನರ್ಸರಿ ತಾಂತ್ರಿಕತೆ ಇವತ್ತು ಬೇಕು, ಒಳ್ಳೆ ಒಳ್ಳೆ ತಳಿಗಳನ್ನ ರೈತರು ಕೇಳ್ತಿದ್ದಾರೆ. ಸೊ ಹಂಗಾಗಿ ನರ್ಸರಿ ತಾಂತ್ರಿಕತೆಗಳು ಕೂಡ ನೆರಳು ಮನೆಯಲ್ಲಿ ನಾವು ಯಾವ ರೀತಿ ನರ್ಸರಿ ಮಾಡ್ತೀವಿ ಅನ್ನೋದನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ನಮ್ದು ಒಂದ್ ಕಡೆ ತಾರಸಿ ತೋಟ ಇದೆ, ಕೈ ತಾರಸಿ ತೋಟ ಟೆರೆಸ್ ಗಾರ್ಡನಿಂಗ್. ಸೊ ಅಲ್ಲಿ ನಾವು ಮಕ್ಕಳಿಗೂ ಹೇಳ್ಕೊಡ್ಬೋದು, ದೊಡ್ಡವ್ರಿಗೂ ಹೇಳ್ಕೊಡ್ಬೋದು. ಯಾಕಂದ್ರೆ ನಾವು ಸಿಟಿಯಲ್ಲಿ ಇರೋರು ನಮ್ಮ ಮನೆಗೆ ಆರೋಗ್ಯವಾದ ಆಹಾರ ಅಂದ್ರೆ ಒಂದು ದಿನಕ್ಕೆ ನನ್ಗೆ ಎಷ್ಟು ತರಕಾರಿ ಬೇಕಾಗತ್ತೆ ಅಥವಾ ನನ್ನ ಮನೆಗೆ ಯಾವ್ದು ಹೆಚ್ಚಾಗಿ ಬಳಕೆ ಮಾಡ್ತೀವಿ ಅಂತವದ್ರ ಬಗ್ಗೆ ಸ್ವಲ್ಪ ವಾರ ಪೂರ್ತಿ ನಮ್ಗೆ ತರಕಾರಿ ಸಿಗೋ ಹಂಗೆ ಆ ಒಂದು ತಾರಸಿ ತೋಟನು ಹೇಳ್ಕೊಡ್ತೀವಿ. ಜೊತೆಗೆ ಇನ್ನೂ ಒಂದ್ ಕಡೆ ಜಲ, ಇಷ್ಟೊತ್ತು ಹೇಳ್ದಾಗ ಕೊಳವೆ ಬಾವಿಗಳು, ಮರುಪೂರ್ಣ ಘಟಕ, ಇಂಥವನ್ನೆಲ್ಲ ಪ್ರಾತ್ಯಕ್ಷಿಕೆ ಘಟಕಗಳು ನಮ್ಮಲ್ಲಿದ್ದಾವೆ. ಇದ್ರದ್ದೆಲ್ಲ ನಾವು ಎಜುಕೇಶನ್ ಪರ್ಪಸ್ ಅಲ್ಲಿ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಅಂತಾನೆ ಬಂದಂತ ಮಕ್ಕಳನ್ನೇ ಗುಂಪು ಗುಂಪು ತಂಡಗಳನ್ನ ಮಾಡಿಕೊಂಡು ಎಲ್ಲಾ ತಾಕುಗಳಿಗೂ ಭೇಟಿ ಕೊಟ್ಟಿಸಿ ಮಾಹಿತಿ ಕೊಡುವಂತ ವ್ಯವಸ್ಥೆನ ಮಾಡ್ಕೊಂಡಿದ್ದೆ. ಈಗ ಬಂದಂತ ಅತಿಥಿಗಳಿಗೆ, ರೈತರಿಗೆ, ಆಮೇಲೆ ಮಕ್ಕಳಿಗೆ ಈಗ ಆಹಾರದ ಒಂದು ವ್ಯವಸ್ಥೆ ಆಗಿರ್ಲಿ, ಜೊತೆಗೆ ವಾಹನದ ಒಂದು ವ್ಯವಸ್ಥೆ ಅಂದ್ರೆ ಒಂದು ನಿಗದಿತ ಸ್ಥಳದಿಂದ ತಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮ ವಿಶ್ವವಿದ್ಯಾಲಯದ ವಾಹನಗಳನ್ನ ನಾವು ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಒಂದು ಸಂಸ್ಥೆಗೆ ಬರುವಂತ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಇಂದ ಶಿವಮೊಗ್ಗ, ಹೌದೌದೌದು, KSRTC ಬಸ್ ಸ್ಟ್ಯಾಂಡ್ ಇಂದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಬಸ್ಗಳು ಓಡಾಟ ಒಂದು ಮಾಡ್ತಿರುತ್ತೆ. ಅದರಲ್ಲಿ ಫ್ರೀ ಆಗಿ ಓಡಾಡಬಹುದು, ಅದ್ರ ಜೊತೆಗೆ ಆ ಬಸ್ ಫ್ರೀಕ್ವೆಂಟ್ ಆಗಿ ಓಡಾಡ್ತಿರ್ತವೆ. ಸೊ ಆ ಬಸ್ಗಳ ಸವಲತ್ತಿನ ಪಡ್ಕೋಬಹುದು. ಅದ್ರ ಜೊತೆಗೆ ನಾವು ಈ ಒಂದು ಪ್ರೈವೇಟ್ ವೆಹಿಕಲ್ ಏನಿದಾವೆ ಅವ್ರಿಗೂ ನಾವು ಹೆಚ್ಚಾಗಿ ರಿಕ್ವೆಸ್ಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಏನಂತಂದ್ರೆ ಆ ಒಂದು 3 ದಿವಸಗಳ ಕಾಲ ಸ್ವಲ್ಪ ಹೆಚ್ಚಿನ ಬಸ್ ಗಳನ್ನ ಆ ಒಂದು ದಾರಿಯಲ್ಲಿ ನಮ್ಗೆ ಮೂವ್ಮೆಂಟ್ ಮಾಡಿಕೊಡಿ, ಸೊ ದಟ್ ಬರುವಂತವ್ರಿಗೆ ಫ್ರೀಕ್ವೆನ್ಸಿ ಆಗಿ ಓಡಾಟಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದನ್ನ ಒಂದು ವ್ಯವಸ್ಥೆ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಊಟದ ವ್ಯವಸ್ಥೆ ನಾವೇನು ಮಾಡ್ತಿಲ್ಲ ಇದ್ರಲ್ಲಿ, ಯಾಕಂದ್ರೆ ಅಲ್ಲೇ ನಾವು ಮಾರಾಟ ಮಾಡ್ತಿರೋದ್ರಿಂದ ಆಹಾರ ಮಳಿಗೆಗಳು ಸಾಕಷ್ಟು ಬರ್ತಿದ್ದಾವೆ. ಅಂದ್ರೆ ಇದ್ರಲ್ಲಿ ಏನಂದ್ರೆ ನಾವು ಇನ್ನ ಹೆಚ್ಚಾಗಿ ಒತ್ತು ಕೊಡ್ತಿರೋದು ರೀಜನ್ ಸ್ಪೆಸಿಫಿಕ್ ಅಂತ. ಕೆಲವು ಸತಿ ಈಗ ಉದಾಹರಣೆಗೆ ಮೇಲ್ಕೋಟೆ ಪುಳ್ಯೋಗರೆ, ಸೊ ಅವರು ಮಳಿಗೆ ಹಾಕ್ತಾರೆ. ಆ ಒಂದು ಟೇಸ್ಟ್ ನಾವ್ ಯಾವತ್ತು ಮಾಡಿರಲ್ಲ. ಸೊ ಹಂಗಾಗಿ ಅವ್ರದ್ದು ಒಂದು ಮೇಲ್ಕೋಟೆ ಪುಳ್ಯೋಗರೆ ಆಗಿರ್ಬೋದು ಅಥವಾ ನಮ್ಮ ಮಲ್ನಾಡದ ಸ್ಪೆಸಿಫಿಕ್ ಆಗಿ ಒಂದು ಆಹಾರ ತೊಡೆದೇವ್ ಇದೆ. ಸೊ ತೊಡೆದೇವ್ ಅವರು ಮಳಿಗೆ ಹಾಕ್ತಾರೆ. ಸೊ ಅದನ್ನ ಅಲ್ಲಿ ಮಾರಾಟ ಮಳಿಗೆಗಳಲ್ಲಿ ರೀಸನಬಲ್ ರೇಟ್ಗೆ ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಸೊ ನೇರವಾಗಿ ರೈತರು ಯಾವ್ದು ಟೇಸ್ಟ್ ಅವ್ರಿಗೆ ಇಷ್ಟ ಇದೆಯೋ ಅದನ್ನ ಸೇವಿಸಬಹುದು. ಸೊ ಹಂಗಾಗಿ ನಾವು ಫುಡ್ ಅಂತ ಏನು ರಿಸ್ಟ್ರಿಕ್ಟ್ ಮಾಡ್ತಿಲ್ಲ ಇಲ್ಲಿ, ನಾವು ಸ್ಟಾಲ್ಸ್ ಕೊಡ್ತಿಲ್ಲ. ಅದು ಡಾಕ್ಟರ್ ರುದ್ರೇಗೌಡ ಅವರೇ, ಈಗ ಪ್ರಾತ್ಯಕ್ಷಿಕೆ ಬಂದ್ರೆ ಪ್ರಮುಖವಾಗಿ ವಿಶೇಷವಾಗಿ ಈ ಒಂದು ರಜತ ಮಹೋತ್ಸವ ಸಂದರ್ಭದಲ್ಲಿ ಏನು ಇನ್ನು ಜಾಸ್ತಿ ರೈತರಿಗೆ ಅವರಿಗೆ ಒಂದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡೋದ್ರೆ ತಾಕುಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಸರ್? ಅದೇ ಈಗ ರೈತರಿಗೆ ಅನುಕೂಲ ತಕ್ಕಂಗೆ ಸರ್, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಪ್ರಾತ್ಯಕ್ಷತೆಗಳನ್ನ ಹಮ್ಮಿಕೊಂಡಿದ್ವಿ ಸರ್. ನಮ್ಮಲ್ಲಿ ಎಲ್ಲಾ ತರದ್ದು ಈಗ A to Z ಅಂತ, ಈಗ ನಾವು ಒಂದು ಕೃಷಿನ ಮಾಡಬೇಕಾದ್ರೆ ಯಾವ ತರ ನಾವು ಫಸ್ಟ್ ಏನ್ ಹೈನುಗಾರಿಕೆ ಬೇಕು ಮತ್ತೆ ಅಂದ್ರೆ, ಯಾಕಂದ್ರೆ ಈಗ ಒಂದೇ ನಾವು ಆಗಲೇ ಹೇಳ್ದಂಗೆ ಒಂದೇ ಬೆಳೆ ಬದ್ಲಿ ಎಲ್ಲಾ ತರದ ಸರ್. ನಮ್ಮಲ್ಲಿ ಏನಂದ್ರೆ ಈಗ ಎಣ್ಣೆಕಾಳು ಬೆಳೆ ಇದೆ, ಅಂದ್ರೆ ಈಗ ಶೇಂಗಾ ಇದೆ, ಆಮೇಲೆ ರಾಗಿ ಇದೆ, ಆಮೇಲೆ ಮೆಕ್ಕೆಜೋಳ ಇದೆ, ಆನಂತರ ಭತ್ತನೂ ಸಹ ಇದೆ ಸರ್ ಆ ತರ, ಆಮೇಲೆ ಹಣ್ಣಿನ ಬೆಳೆಗಳು ಸಹ ಇದಾವು. ಆನಂತರ ಕೃಷಿಯೇತರ ಚಟುವಟಿಕೆ ಅಂತ ಹೇಳ್ತೇವೆ ಸರ್. ಯಾಕಂದ್ರೆ ನಮಗೇನಂತಂದ್ರೆ ಹೆಂಗ ರೈತರಿಗೆ ದಿನನಿತ್ಯ ಆಹಾರ ಏನಂತರ ಆದಾಯ ಬರಬೇಕು, ಸೊ ಆ ತರದಲ್ಲಿ ನಾವೇನಂದ್ರೆ ಹೈನುಗಾರಿಕೆ ಮಾಡ್ತಾ ಇದ್ದೀವಿ. ಮತ್ತೆ ತಿಂಗಳಿಗೊಮ್ಮೆ ಆದಾಯ ಬರ್ಬೇಕಂತ ಆ ತರ ನಾವೇನಂತಂದ್ರೆ ಈ ಒಂದು ಅಣಬೆ ಬೇಸಾಯ ಮತ್ತೆ ಸೊಪ್ಪಿನ ತರಕಾರಿಗಳು ಆ ತರ ಒಂದು ಸಹ ಒಂದು ತಾಕುಗಳು. ಮತ್ತೆ ನಮಗೆ 6 ತಿಂಗಳಿಗೆ ಬರುವಂತ ಆದಾಯ ಅಂದ್ರೆ ಕೃಷಿ ಬೆಳೆಗಳು, ಈಗ ರಾಗಿ ಇರಬಹುದು, ಭತ್ತ ಇರಬಹುದು, ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಇವೆಲ್ಲ. ಮತ್ತೆ ವರ್ಷಕ್ಕೆ ಬರುವಂತಹ ಒಂದು ಆದಾಯ ಬರುವಂತಹ ಒಂದು ಹಣ್ಣಿನ ಬೆಳೆಗಳನ್ನು ಸಹ ನಾವು ಹಾಕೇವಿ. ಈಗ ಇರ್ಬೋದು ಪಪ್ಪಾಯ ಅಂತರ ಹಣ್ಣಿನ ಬೆಳೆಗಳು, ಮತ್ತೆ ಹೂವಿನ ಬೆಳೆಗಳು ಸಹ ಅದು ನಮ್ಮಲ್ಲಿ, ಈ ತರ ಎಲ್ಲಾ ತರದ್ದು ಸರ. ಆಮೇಲೆ ಒಂದು 10 ವರ್ಷ 15 ವರ್ಷಕ್ಕೆ ಬರುವಂತ ಏನಂತ ಅರಣ್ಯ ಸಸಿಗಳನ್ನು ಸಹ ನಮ್ಮಲ್ಲಿ ಹಾಕಿದೇವು. ಟೀಕ್ ತೇಗ ಅಂತ ಹಾಕಿದ್ದೇವೆ ಆಕ್ಚುವಲ್ಲಿ. ಈ ತರ ಎಲ್ಲವನ್ನು ಸರ ಏನಂತಂದ್ರೆ ಸಮಗ್ರ ಏನಂದ್ರೆ ನಮಗೆ ಆತರ ಆದಾಯ ನಿರಂತರವಾಗಿ ಆದಾಯ ಬರುವಂತಹ ಒಂದು ಏನಂತಂದ್ರ ಒಂದು ತಾಕುಗಳನ್ನ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಳವಡಿಸಿದ್ದೇವೆ ಸರ್. ಎಲ್ಲ ರೈತರು ಅದನ್ನ ಸದುಪಯೋಗ ಮಾಡಿಕೊಂಡು ಸರ್ ತಮ್ಮ ಆದಾಯ ಮತ್ತೆ ತಮ್ಮ ಜೀವನ ಶೈಲಿಯನ್ನ ಸರ್ ಸುಧಾರಿಸ್ಕೋಬಹುದು ಅಂತ ಈ ಒಂದು ಮೇಳದಿಂದ ಬಂದ್ರೆ. ಯಾಕಂದ್ರೆ ನಾವು ಬರೀ ಅದ್ರ ಜೊತೆಗೆ ನಾವು ಈ ಮೌಲ್ಯವರ್ಧನೆ ಬಹಳ ಇಂಪಾರ್ಟೆಂಟ್ ಸರ್. ಈಗ ಒಂದೇ ಎಕ್ಸಾಂಪಲ್ ಸರ್, ಈಗ ನಾವು ಈಗ ನವಣೆ ಆಕ್ಚುಲಿ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ 20 ರೂಪಾಯಿ ಕೆಜಿ, 15-20 ರೂಪಾಯಿ ಕೆಜಿ. ಸೊ ಅದನ್ನ ನಾವು ಅಕ್ಕಿ ಮಾರಿದ್ರೆ ಒಂದ್ 90 ರೂಪಾಯಿ ಕೆಜಿ ಇದೆ. ಸೊ ಈ ತರ ನಾವು ಮಾಹಿತಿ ಕೊಡ್ತೇವೆ ಆಕ್ಚುಲಿ. ಈಗ ನಾವು ಹೇಳಿದಂಗೆ ಹಲಸಿನ ಹಣ್ಣು ಅದನ್ನ ಮೌಲ್ಯವರ್ಧನೆ, ಬರೀ ಹಲಸಿನ ಹಣ್ಣು ಮಾರಕ್ ಹೋದ್ರೆ 20-30 ರೂಪಾಯಿ ಆಗ್ತಾ ಅಂತಾರ. ಸೊ ಅದನ್ನೇ ಮೌಲ್ಯವರ್ಧನೆ ಮಾಡಿದ್ರೆ ಅವಾಗ ನಮಗೆ ರೇಟ್ ಸಿಕ್ತೇವೆ ಸರ್. ಸೊ ಆ ತರದ ಒಂದು ಮಾಹಿತಿನೂ ಸಹ ಅಂದ್ರೆ ಈ ಒಂದು ಪ್ರದರ್ಶನದಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ದೇವೆ ಸರ್. ಈಗ ಒಬ್ಬ ರೈತ ಅಥವಾ ಒಂದು ಕಂಪನಿ ಆಗಿರ್ಲಿ ಅಥವಾ ಒಂದು ರೈತ ಉತ್ಪಾದಕ ಕಂಪನಿ ಆಗಿರ್ಲಿ, ಬೇರೆ ಒಂದು ಉತ್ಸಾಹಿ ಮಳಿಗೆ ಪ್ರದರ್ಶನ ಮಾಡೋದಾದ್ರೆ, ಈಗ ಈ ಮಳಿಗೆಗಳ ಒಂದು ನಿರ್ವಹಣೆಗೆ ಬಂದ್ರೆ, ಈ ಮಳಿಗೆಗಳ ಒಂದು ನಿಗದಿತ ದರಗಳಿಗೆ ಬಂದ್ರೆ, ಷರತ್ತು ಮತ್ತು ನಿಬಂಧನೆಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಡಾಕ್ಟರ್ ಗಿರೀಶ್? ಸರ್, ಮಳಿಗೆಗಳಿಗೆ ಅಂತ ಬಂದ್ರೆ ಈಗ ನಾವು ಎರಡು ರೀತಿ ಮಳಿಗೆಗಳನ್ನ ಮಾಡ್ತಿದ್ದೀವಿ. ಬಟ್ ಅದರಲ್ಲಿ ಅಂದ್ರೆ ಒಂದು ಸ್ವಸಹಾಯ ಸಂಘಗಳಿಗೆ ಅಂತ ಮಾಡ್ತಿದ್ವಿ, ಅವ್ರಿಗೆ ರೀಸನಬಲ್ ರೇಟ್ಗೆ ಅಂತ ಕೊಡ್ತಿದ್ದೀವಿ. ಇನ್ನೊಂದು ಮಾಮೂಲಿ 10x10 ಸ್ಟಾಲ್, ಎಲ್ಲ 10 ಅಡಿ 10 ಅಡಿ ನಾವು ಮಳಿಗೆಗಳನ್ನ ಕೊಡ್ತಿರುವಂತದ್ದು. ಸೊ ಅದರಲ್ಲಿ ಪ್ರೈವೇಟ್ ಮತ್ತೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆರ್ ಮತ್ತೆ ಅಂತವ್ರಿಗೆಲ್ಲ ನಿಗದಿತ ಅಂತ 5,000 ರೂಪಾಯಿ ಮಳಿಗೆ ಚಾರ್ಜ್ ಮಾಡಿದೀವಿ. ಬಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಈಗ ತಾನೇ ಡೆವಲಪ್ ಆಗ್ತಿರೋಂಥವ್ರು, ಅವ್ರಿಗೆ ಕಷ್ಟ ಆಗ್ತವೆ ಅಂತವ್ರಿಗೆ ನಾವು 3,500 ರೂಪಾಯಿಗೆ ಒಂದು ಮಳಿಗೆಯನ್ನ ಕಾಯ್ದಿರಿಸೋದಕ್ಕೆ ಅಂತ ಮಾಡಿದೀವಿ. ಸೊ ಅದು 3 ದಿವಸಕ್ಕೆ ಆ ಮಳಿಗೆ ರೇಟ್ ಇರುತ್ತೆ ಸರ್, 10 ಅಡಿ 10 ಅಡಿಗೆ. ಮತ್ತೆ ಇನ್ನು ಉಳಿದಂತೆ ನರ್ಸರಿ ಅವ್ರಿಗೆ ಓಪನ್ ಸ್ಪೇಸ್ ಗಳೇ ಕೊಡ್ತೀವಿ. ನೆರಳು ಇರುವಂತ ಜಾಗದಲ್ಲಿ ಅವ್ರಿಗೆ ಸಸಿಗಳನ್ನ ಇಟ್ಟು ಮಾರಾಟ ಮಾಡೋದಕ್ಕೆ ಅಂತೇಳಿ ಅವ್ರಿಗೆ ನರ್ಸರಿ ಅವ್ರಿಗೆ ಸಪರೇಟ್ ಆಗಿ ಕೊಟ್ಟಿದ್ವಿ. ಮತ್ತೆ ಆಹಾರ ಮಾಡೋರ್ಗೆ ಅಂದ್ರೆ ಜನರಲ್ ಆಗಿ ಹೇಳಿದ್ವಲ್ಲ ಇಷ್ಟೊತ್ತು ಮೌಲ್ಯವರ್ಧನೆಗೆ ಸಪರೇಟ್ ಕೊಟ್ಟು, ಆ ತಿಂಡಿ ತಿನಿಸುಗಳು ಅಂದ್ರೆ ನಾವು ಮೌಲ್ಯವರ್ಧನೆ ಮಾಡಿರೋಂಥವ್ರು ಮಾರಾಟ ಮಾಡೋದಕ್ಕಂತಾನೆ ಅವ್ರಿಗೆ ಸಪರೇಟ್ ವಿಂಗ್ ಅಲ್ಲಿ ಅವ್ರಿಗೆ ಆಹಾರ ಮಳಿಗೆಗಳನ್ನ ಸಪರೇಟ್ ಆಗಿ ಕೊಟ್ಟಿದೀವಿ. ಸೊ ಈ ರೀತಿ ಮಳಿಗೆಗಳನ್ನ ಅಲಾಟ್ ಮಾಡಿ ಅವ್ರಿಗೆ ಅಲ್ಲಿ ಒಂದು ಅವ್ರು ತಂದಿರುವಂತ ಉತ್ಪನ್ನ ಮಾರಾಟ ಮಾಡಬಹುದು, ಜೊತೆಗೆ ಕಡಿಮೆ ಖರ್ಚು ಅಂತೇಳಿ ನಾವು ರೀಸನಬಲ್ ರೇಟ್ ಅಲ್ಲಿ 3,000-5,000 ರೂಪಾಯಿ ಅಂತ ಮಳಿಗೆ ಚಾರ್ಜ್ ನ ನಿಗದಿಪಡಿಸಿದೀವಿ ಸರ್ ಅವೆರಡಕ್ಕೆ. ಈಗ ಈ ಒಂದು ಮೇಳದಲ್ಲಿ, ಆಹಾರ ಮತ್ತು ಹಣ್ಣು ಮೇಳದಲ್ಲಿ ಎಷ್ಟು ಮಳಿಗೆಗಳು ಅಂತ ಹೇಳಿ ಏನಾದ್ರೂ ಅಂದಾಜು ಹೇಳ್ಬೋದಾ ಸರ್? ನಾವು ಇದು 150 ಮಳಿಗೆಗಳಿಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಇದೀವಿ. ಅದರಲ್ಲಿ ಹೆಚ್ಚಾಗಿ ನಾವು ಹೇಳಿದ್ವಲ್ಲ ಹೆಚ್ಚು ಹಣ್ಣು ಮತ್ತೆ ಆಹಾರ ಅಷ್ಟಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ. ಸಮಯ ಏನು ಈಗ ಈ ಮೇಳದ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಹಂಗಾಗಿ 9 ಗಂಟೆಗೆ ಶುರು ಓಪನ್ ಮಾಡ್ಕೋಬಹುದು. ನೈಟ್ ಈವ್ನಿಂಗ್ 9:00 ವರೆಗೂ ನಾವು ಇದು ಮಾಡಿದೀವಿ ಸರ್. 8 ಗಂಟೆ ಆಗುತ್ತೆ, ಬಟ್ ನಾವು ನಿಗದಿತ ಟೈಮ್ ಅಂತ 9 ಗಂಟೆಗೆ ಅಂತ ಹೇಳಿದ್ವಿ. ಅಪ್ ಟು 10 ಗಂಟೆ ವರೆಗೂ ಹೋಗ್ಬಹುದು. ಈಗ ಪ್ರಾಯೋಜಕತ್ವದ ಒಂದು ವಿವರಗಳಿಗೆ ಬಂದ್ರೆ ಏನಂತ ಹೇಳ್ತಾ ಇದ್ರಿ, ಈಗ ಸ್ಪಾನ್ಸರ್ಶಿಪ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಪ್ರಾಯೋಜಕತ್ವ ಅಂತಂದ್ರೆ ಸ್ಪಾನ್ಸರ್ಶಿಪ್ ಜನರಲ್ ಇಂತ ಮೇಳಗಳಲ್ಲಿ ನಾವು ಅಷ್ಟು ಖರ್ಚು ನಮ್ಮಲ್ಲಿ ಆಗಲ್ಲ, ಅಂತ ಟೈಮಲ್ಲಿ ನಾವು ಸಹಕಾರ ಪಡ್ಕೋತೀವಿ. ಹೌದೌದೌದು. ಸೊ ಆ ಒಂದು ಸಹಕಾರಿ ಸಂಸ್ಥೆಗಳ ಒಂದು ಪ್ರಾಯೋಜಕತ್ವದಲ್ಲಿ 3 ತರ ನಾವು ಪ್ರಾಯೋಜನ ಕೇಳ್ಕೊಂಡಿದೀವಿ. ಒಂದು ಡೈಮಂಡ್ ಸ್ಪಾನ್ಸರ್ಶಿಪ್ ಅಂತೇಳಿ ಅದು 1,00,000 ರೂಪಾಯಿ ಸಪೋರ್ಟ್ ಮಾಡೋಂತವ್ರಿಗೆ 3 ದಿವಸಕ್ಕೆ. ಮತ್ತೆ ಇನ್ನೊಂದು ಗೋಲ್ಡನ್ ಪ್ರಾಯೋಜಕರು ಅಂತೇಳಿ 50,000 ರೂಪಾಯಿ, ಮತ್ತೆ ಸಿಲ್ವರ್ ಪ್ರಾಯೋಜಕರು ಅಂತೇಳಿ 25,000 ರೂಪಾಯಿ ಅಂತ ಕೊಡಕ್ ಹೇಳ್ತೀವಿ. ಬಟ್ ಇವರು ಸ್ಪಾನ್ಸರ್ಶಿಪ್ ಅವ್ರು ಏನ್ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಅಷ್ಟೂ ನಾವು ಪಬ್ಲಿಸಿಟಿಗೆ ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಆ ಒಂದು ಪಬ್ಲಿಸಿಟಿ ನಾವೇನ್ ಈಗ ಪ್ರಚಾರ ಮಾಡ್ತೀವಿ ಮೇಳದ್ದಾಗಿರ್ಬೋದು, ಅಂತ ಟೈಮಲ್ಲಿ ಮತ್ತೆ ಎಂಟ್ರೆನ್ಸ್ ಅಲ್ಲಿ ಅವರ ಒಂದು ಹೆಸರುಗಳನ್ನ ಡಿಸ್ಪ್ಲೇ ಮಾಡ್ಕೊಡುವಂತದ್ದು, ಮತ್ತೆ ಮೇನ್ ಸ್ಟೇಜ್ ಅಲ್ಲಿ ಡಿಸ್ಪ್ಲೇ ಮಾಡ್ಕೊಡುವಂತದ್ದು, ಮತ್ತೆ ಆವರಣ ಪೂರ್ತಿ ಎಲ್ಲೆಲ್ಲಿ ಮಳಿಗೆಗಳು ಬರ್ತವೆ ಅಂತ ಕಡೆ ಎಲ್ಲಾನು ಈ ಪ್ರಾಯೋಜಕರ ಅವರ ಸ್ಪಾನ್ಸರ್ಶಿಪ್ ಗಳನ್ನ ತೋರಿಸ್ಕೊಟ್ಟು ಅವ್ರಿಗೆ ಒಂದು ಪ್ರಚಾರ ಮಾಡುವಂತ ಕೆಲಸನೂ ಸಪೋರ್ಟ್ ಮಾಡ್ತೀವಿ ಸರ್. ಈಗ ಇದು ಎಷ್ಟು ದಿನ ಒಳಗಾಗಿ ಅವರು ಈ ಒಂದು ಎಲ್ಲಾ ನಿಬಂಧನೆಗಳು ಮತ್ತೆ ಷರತ್ತುಗಳು ಒಪ್ಕೊಂಡು ಇದನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವರು ಫಾರ್ಮ್ ತುಂಬಾ ಅಥವಾ ಬೇರೆ ಏನು ಇದ್ರ ಬಗ್ಗೆ ಹೇಳ್ತೀರಾ? ಅಂದ್ರೆ ಇದು ನಮ್ ಪ್ರದರ್ಶನ ಇರೋದು 26ನೇ ತಾರೀಕು ಸರ್. ಸೊ ನಮ್ಗೆ 20ನೇ ತಾರೀಕು ಒಳಗೆ ಬಂದ್ರೆ ಸ್ವಲ್ಪ ಪೂರ್ವ ಅನುಕೂಲ ಮಾಡ್ಕೊಳಕ್ಕೆ ನಮ್ಗೆ ಸಪೋರ್ಟ್ ಆಗತ್ತೆ. 20-22ನೇ ತಾರೀಕು ಒಳಗೆ ಬಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಈಗ ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಅವ್ರ ಪ್ರಾಯೋಜಕ ಆನ್ಲೈನ್ ಸಪೋರ್ಟ್, ನಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದೀವಿ, ನಮ್ದೇ ಆದಂತ ಒಂದು ಬ್ರೋಚರ್ ಇದೆ, ಅಂತ ಬ್ರೋಚರ್ ನ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ನಾವು ಅಥವಾ ಯಾವ್ದಾದ್ರು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಈಗ ಆಲ್ರೆಡಿ ಕೊಟ್ಟಿದೀವಿ ಡಿಸ್ಪ್ಲೇಗೆಲ್ಲ. ಸೊ ಅದರಲ್ಲಿ ನಮ್ಮ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದೀವಿ, ಬ್ಯಾಂಕ್ ಅಕೌಂಟ್ ಮತ್ತೆ ಯಾರ ಹೆಸರಲ್ಲಿ ಅಂತಾನು ಕೊಟ್ಟಿದೀವಿ. ಸೊ ಅದೇ ಹೆಸರಿಗೆ ಅವ್ರು ನೇರವಾಗಿ ಜಮಾ ಮಾಡಬಹುದು, ಜೊತೆಗೆ ಕಾಂಟ್ಯಾಕ್ಟ್ ತಗೋಬಹುದು ಸರ್. ಸೊ ಅದು ಜನರಲ್ ಆಗಿ ನಾವು ಕೃಷಿ ವಿಜ್ಞಾನ ಕೇಂದ್ರನೇ ನಾವು ಈ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ನಮ್ಮ ಕೇಂದ್ರದ ಮುಖ್ಯಸ್ಥರ ಹೆಸರಲ್ಲೇ ನಾವು ತಗೋತೀವಿ. ಸೊ ಹಂಗಾಗಿ ಆ ಮುಖ್ಯಸ್ಥ ಹೆಸರಿಗೆ ಅವ್ರದೊಂದು ಅಕೌಂಟ್ ನಂಬರ್ ಇದೆ ಕೆನರಾ ಬ್ಯಾಂಕ್ ಅಲ್ಲಿ, ಆ ಒಂದು ಅಕೌಂಟ್ ಗೆ ಅವ್ರು ನೇರವಾಗಿ ಜಮಾ ಮಾಡಿ ನಮ್ ಗಮನಕ್ಕೆ ತಂದು ಕೊಡು. ನಾವು ನಂತರ ಅದೇನಿದೆ ಮಳಿಗೆ ಬುಕಿಂಗ್ ಮಾಡೋರು ಖುದ್ದಾಗಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಮೀಟ್ ಆಗ್ಬೇಕಂತ ಏನಿಲ್ಲ ಸರ್, ಅದಕ್ಕೆ ಒಂದು ಫಾರ್ಮ್ ಇದೆ, ಸ್ಟಾಲ್ ಬುಕಿಂಗ್ ಫಾರ್ಮ್ ಅಂತಾನೆ ಮಾಡಿದ್ದೀವಿ. ಆ ಒಂದು ಫಾರ್ಮ್ ನಾವು ಆಲ್ರೆಡಿ ವಾಟ್ಸ್ಆಪ್ ಅಲ್ಲೂ ಇದೆ, ಎಲ್ಲ ಕಡೆ ಬಿಟ್ಟಿದ್ದೀವಿ, ಜಾಲತಾಣಗಳಲ್ಲಿ ಬಿಟ್ಕೊಟ್ಟಿದೀವಿ. ಸೊ ಬೇಕಾದವರು ಅಡ್ರೆಸ್ ನಮ್ ಕೆವಿಕೆ ವೆಬ್ಸೈಟ್ ಇದ್ರಲ್ಲೂ ಇದೆ, ಯೂನಿವರ್ಸಿಟಿ ವೆಬ್ಸೈಟ್ ಅಲ್ಲೂ ಕೊಟ್ಟಿದೀವಿ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಏನಿದೆ ಇರುವಕ್ಕೆ ಆ ಒಂದ್ರಲ್ಲೂ ಕೊಟ್ಟಿದ್ದೀವಿ. ಜೊತೆಗೆ ನಾವು ಒಂದು ಮೂರ್ ಜನ ನಾವು ಕಾಂಟ್ಯಾಕ್ಟ್ ಪರ್ಸನ್ ಕೊಟ್ಕೊಂಡಿದ್ದೀವಿ. ಆ ಮೂರ್ ಜನ ಕಾಂಟ್ಯಾಕ್ಟ್ ಪರ್ಸನ್ ನೀವು ಆ ನಂಬರ್ ಏನ್ ಕೊಟ್ಟಿರ್ತೀವಲ್ಲ ಆ ನಂಬರ್ ನೀವು ಯಾರಿಗೆ ಫೋನ್ ಮಾಡಿದ್ರು ಅವ್ರು ನಾವು ಅವ್ರಿಗೆ ನೇರವಾಗಿ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರನೇ ಒಂದು ಫಾರ್ಮ್ ಆಗಿರ್ಬೋದು ಅಥವಾ ಈ ಒಂದು ಮೇಳದ ವಿಶೇಷತೆಗಳ ಬ್ರೋಚರ್ ಆಗಿರ್ಬೋದು ಅಷ್ಟನ್ನು ನಾವು ಅವ್ರಿಗೆ ಕಳ್ಸಿಕೊಡ್ತೀವಿ. ಅದನ್ನ ತಗೊಂಡು ಅವ್ರ ನಂತರ ಬುಕ್ ಮಾಡೋದಿದ್ರೆ ಆ ಅಕೌಂಟ್ ಡೀಟೇಲ್ ಗೆ ಅವ್ರು ಜಮಾ ಮಾಡಿ ನಮ್ ಗಮನಕ್ಕೆ ತಂದ್ರೆ ನಾವು ಅದನ್ನ ಕನ್ಫರ್ಮ್ ಮಾಡ್ತೀವಿ. ಭರ್ತಿ ಮಾಡಿದ ಫಾರ್ಮ್ ಯಾರಿಗೆ ಕೊಡ್ಬೇಕು, ಜೊತೆಗೆ ಹಣ ಕಟ್ಟುವುದಾದರೆ ಯಾರ ಒಂದು ಹೆಸರು ಅಕೌಂಟ್ ನಂಬರ್? ಸರ್, ಹಣ ಚಲನ್ ಕಟ್ಟೋದು ಬಂದ್ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಿಗೆ. ಸೊ ಅದು ಬಂದ್ಬಿಟ್ಟು ಆರ್ಗನೈಸಿಂಗ್ ಸೆಕ್ರೆಟರಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಅಂತ. ಸೊ ಇದು ಒಂದು ಕರೆಂಟ್ ಅಕೌಂಟ್ ನಂಬರ್ ಇದೆ, ಅದು ಕೆನರಾ ಬ್ಯಾಂಕ್ ಅಕೌಂಟ್. ಸೊ ಕೆನರಾ ಬ್ಯಾಂಕ್ ಶಿವಮೊಗ್ಗ ಬ್ರಾಂಚ್, ಶಿವಮೊಗ್ಗ ಬ್ರಾಂಚ್ ಅಲ್ಲಿ ಆ ಒಂದು ಅಕೌಂಟ್ ಡೀಟೇಲ್ಸ್ ಬಂದ್ಬಿಟ್ಟು ಅಕೌಂಟ್ ನಂಬರ್ ಬಂದ್ರೆ 1200300388 9541. ಈ ಒಂದು ಅಕೌಂಟ್ ಗೆ ನೀವು ಜಮಾ ಮಾಡಬಹುದು. ಸೊ ಅದು ಮಳಿಗೆಗಳ ದುಡ್ಡು ಆಗಿರ್ಬೋದು ಅಥವಾ ಪ್ರಾಯಚಿತ್ವ ದುಡ್ಡು ಆಗಿರ್ಬೋದು, ಅದೇ ಅಕೌಂಟ್ ಗೆ ಕೊಟ್ಟು ನೀವು ಕನ್ಫರ್ಮ್ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ಸಂಪರ್ಕ ಅಂತ ಬಂದ್ರೆ ನಾವು ಮೂರ್ ಜನ ಮಳಿಗೆಗಳಿಗೆ ಸಂಪರ್ಕಕ್ಕಿದ್ದೀವಿ. ಸೊ ಅದರಲ್ಲಿ ಒಂದು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಮೊಬೈಲ್ ನಂಬರ್ 9733991660. ಮತ್ತೆ ಇನ್ನೊಂದು ಡಾಕ್ಟರ್ ಮಂಜುನಾಥ್ ಬಿ ಕುದ್ರಿ ಅಂತೇಳಿ, ವಿಜ್ಞಾನಿ ಕೃಷಿ ವಿಸ್ತರಣೆ, ಅವರ ಮೊಬೈಲ್ ಸಂಖ್ಯೆ 9470756166. ಮತ್ತೆ ಮತ್ತೊರ್ವ ಬಂದ್ಬಿಟ್ಟು ಡಾಕ್ಟರ್ ನಾಗರಾಜ್ ಆರ್ ಅಂತೇಳಿ, ಅವರು ಹಿರಿಯ ತಾಂತ್ರಿಕ ಅಧಿಕಾರಿ ಕೃಷಿ ವಿಜ್ಞಾನ ಕೇಂದ್ರ, ಅವರ ಒಂದು ಮೊಬೈಲ್ ಸಂಖ್ಯೆ 9353493844. ಈಗ ಈ ಒಂದು ಮೂವರು ಸದಸ್ಯರ ಒಂದು ಸಮಿತಿ ಅಂತ ಹೇಳ್ಬೋದು. ಸೊ ಇವರನ್ನ ನೀವು ಕೇಳುಗರು, ರೈತ ಬಾಂಧವರು ಮತ್ತೆ ಉತ್ಸಾಹಿ ಏನು ಮಳಿಗೆ ಹಾಕತಕ್ಕಂತವರು ಹೇಳಿದ ನಂಬರಿಗೆ ಸಂಪರ್ಕಿಸಿದಾಗ ತಾವು ಎಲ್ಲ ಸಂಪೂರ್ಣ ಮಾಹಿತಿ ಯಾವ ರೀತಿಯಿಂದ ಅಷ್ಟು ಡೀಟೇಲ್ಸ್ ಕೊಡ್ತೀವಿ ಸರ್. ಅಂದ್ರೆ ಮಳಿಗೆಯಿಂದ ಹಿಡಿದು ಅವ್ರಿಗೆ ಏನೇನ್ ಫೆಸಿಲಿಟಿ ಸಿಗತ್ತೆ, ಅವ್ರು ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋಬಹುದು, ಮತ್ತೆ ಅದು ಪೂರ್ವಜ ಏನಾದ್ರೂ ಬೇಕಾಗಿದ್ರೆ ಅವ್ರ ಫೆಸಿಲಿಟಿ ಬೇಕಿದ್ರು ನಮ್ಗೆ ಹೇಳಿದ್ರೆ ನಮ್ಮ ಮೇಲೆ ಆಗತ್ತೆ ಅಂದ್ರೆ ಆ ಒಂದು ಫೆಸಿಲಿಟಿ ಕೂಡ ನಾವು ಮಾಡ್ಕೊಡ್ತೀವಿ. ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ರುದ್ರೇಗೌಡ ಮತ್ತೆ ಡಾಕ್ಟರ್ ಗಿರೀಶ್? ಕೊನೆಯದಾಗಿ ಒಂದು ರಜತ ಮಹೋತ್ಸವದ ಒಂದು ಸಂಭ್ರಮದಲ್ಲಿ ಇದ್ದೀರಾ. ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ನವಿಲೆ, ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಕುರಿತು 2020 ಸರ್, ಈಗ ಏನಂದ್ರೆ ನಮಗೆ ಹೆಚ್ಚೆಚ್ಚು ರೈತರು ಬಂದಂತೆ ನಾವು ಮಾಡಿದ ಒಂದು ಈ ಸಂಭ್ರಮ ಯಶಸ್ವಿ ಆಗ್ತದೆ ಸರ್. ಜೊತೆಗೆ ಆಮೇಲೆ ನಮಗೆ ಹೇಳಿದಂಗೆ ವಿವಿಧ ಸ್ಟಾಲ್ಗಳು ಅವರು ಸಹ ಅಂತ ಹೆಚ್ಚೆಚ್ಚು ಬಂತಂದ್ರೆ ಈಗ ನಾವು ಆಚರಿಸುವಂತಹ 25 ವರ್ಷದ ರಜತ ಮಹೋತ್ಸವಲ್ಲ, ಸೊ ಅದು ಚೆನ್ನಾಗ್ತದೆ. ಮತ್ತೆ ನಾವು ಇವನ್ನು ರೈತರು ಸಹ ಏನಂತಂದ್ರೆ ಈ ಒಂದು ಹೆಚ್ಚೆಚ್ಚು ರೈತರು ಬಂದಾಗ ನಮಗೂ ಸಹ ಏನಂತಂದ್ರೆ ಖುಷಿ ಆಗ್ತದೆ. ಅದಕ್ಕೋಸ್ಕರ ರೈತರಲ್ಲೇ ಕೇಳ್ಕೊಳ್ಳೋದಂದ್ರೆ ರೈತ ಬಾಂಧವರು ಇರ್ಬೋದು ಅಥವಾ ಈಗಲೆಲ್ಲ FPO ಇರ್ಬೋದು, ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಎಲ್ಲರಿಗೂ ಸಹ ಏನಂತಂದ್ರೆ ಹೆಚ್ಚೆಚ್ಚು ಈ ನಮ್ಮ ಮೇಳದಲ್ಲಿ ಭಾಗವಹಿಸಿ ಮೇಳವನ್ನು ಯಶಸ್ವಿಗೊಳಿಸಬೇಕಂತ ನಾವು ಕೃಷಿ ವಿಜ್ಞಾನದ ಕೇಳ್ತಾ ಇದ್ದೇವೆ ಸರ್. ಒಳ್ಳೆಯದು ಡಾಕ್ಟರ್ ಗಿರೀಶ್ ಹಾಗೂ ಡಾಕ್ಟರ್ ರುದ್ರೇಗೌಡ ಅವರೇ, ಇದುವರೆಗೆ ತಾವು ಏನು ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿನ ಒಂದು ರಜತ ಸಂಭ್ರಮದ ಒಂದು ಸಂದರ್ಭದಲ್ಲಿ ಹಣ್ಣು ಮತ್ತು ಆಹಾರ ಮೇಳ 2025 ದಿನಾಂಕ ಇದೇ ಒಂದು ತಿಂಗಳ 26, 27, 28ರಂದು ಹಮ್ಮಿಕೊಂಡಿದ್ದೀರಿ. ತಮ್ಮ ಒಂದು ಈ ಒಂದು ಮೇಳ ಯಶಸ್ವಿಯಾಗಿ ಇದು ಹೊರಹೊಮ್ಮಲಿ, ಹೆಚ್ಚು ಹೆಚ್ಚು ರೈತರು ಈ ಒಂದು ಮೇಳದ ಲಾಭ ಪಡೆದುಕೊಂಡು ಜೊತೆಗೆ ಈ ಒಂದು ಮೇಳದಲ್ಲಿ ಭಾಗವಹಿಸಲಿ ಅಂತ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವಿಬ್ರು ಭಾಗಿಯಾಗಿದ್ದೀರಾ. ಭಾಗಿಯಾಗಿ ಮಾಹಿತಿ ನೀಡುವುದಕ್ಕೆ ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದ ಆವರಣದಲ್ಲಿ ಇದೇ ತಿಂಗಳ 26, 27 ಮತ್ತು 28ರಂದು ಹಮ್ಮಿಕೊಳ್ಳಲಾಗಿರುವ ಹಣ್ಣು ಮತ್ತು ಆಹಾರ ಮೇಳ 2025 ಕುರಿತು ಕೇಂದ್ರದ ವಿಜ್ಞಾನಿಗಳಾದ ಡಾ ರುದ್ರೇಗೌಡ ಮತ್ತು ಡಾ ಆರ್ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗಷ್ಟೇ ಪ್ರಸಾರವಾದ ಕಾರ್ಯಕ್ರಮದ ಕುರಿತಾಗಿ ಹಂಪಣ್ಣ ಅವರು ನ್ಯಾಮತಿಯಿಂದ ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಕಾಲೇಜಿನಲ್ಲಿ ನಡೆಯಲಿರುವ ಹಣ್ಣು ಮೇಳದ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು. ಹಲವಾರು ಹಣ್ಣುಗಳ ಬಗ್ಗೆ, ಹಣ್ಣುಗಳ ಮೌಲ್ಯವರ್ಧನೆ ಬಗ್ಗೆ, ಜೇನು ಕೃಷಿ ಬಗ್ಗೆ, ಸಿರಿಧಾನ್ಯ ಮೌಲ್ಯವರ್ಧನೆ ಬಗ್ಗೆ, ಇಂಥ ಅವಕಾಶಗಳನ್ನು ರೈತರು ಬಂದು ಮಾಹಿತಿ ಪಡೆದುಕೊಳ್ಳಬಹುದು ಅನ್ನೋದ್ರ ಕುರಿತು ವಾಟ್ಸ್ಆಪ್ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಇದುವರೆಗೆ ಪರಿಸರ ಗೀತೆ ಕೇಳಿದಿರಿ. ಈಗಷ್ಟೇ ಪ್ರಸಾರವಾದಂತಹ ಕಿಸಾನ್ ವಾಣಿ ಕಾರ್ಯಕ್ರಮದ ಕುರಿತಾಗಿ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕೃಷಿ ರಂಗದಲ್ಲಿ ಹಣ್ಣು ಮತ್ತು ಆಹಾರ ಮೇಳಗಳ ಮಾಹಿತಿ ಚೆನ್ನಾಗಿ ನೀಡಿದರು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಇದಾಗಿತ್ತು ಇದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ನಮ್ಮ ರೈತರಿಗೆ ಮತ್ತು ರೈತ ಮೇಳಗೆಲ್ಲ ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಹಾಗೂ ಮೀಡಿಯಂ 625 ಕಿಲೋಹರ್ಟ್ಸ್. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗೆ. ಕೇಳುಗರೆ,